ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕುರುಲಹಟ್ಟಿಯ ಕೃಷಿಕ ಗಂಗಾಧರಯ್ಯ ಎಸ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಕುರಕಲಹಟ್ಟಿಯ ಪ್ರಗತಿಪರ ಕೃಷಿಕರಾದ ಗಂಗಾಧರಯ್ಯ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ಮಿಶ್ರ ಬೆಳೆಗಳನ್ನು ಬೆಳೀತಾರೆ. ಈ ಮಿಶ್ರ ಬೆಳೆ ಬೆಳೆದ್ರಿಂದ ಏನೇನು ಅನುಕೂಲಗಳಾಗ್ತವೆ, ಯಾಕೆ ನಮ್ಮ ರೈತರು ಈ ಮಿಶ್ರ ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಆಕಾಶವಾಣಿ ಬಂದರೆ. ಗಂಗಾಧರಯ್ಯ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್, ಶರಣ ಶರಣಾರ್ಥಿಗಳು. ಗಂಗಾಧರಯ್ಯ ಅವರ ಈ ಕೃಷಿ ಬದುಕು ಬಂದಾಲ ಎಷ್ಟು ವರ್ಷ ಆಯ್ತು? ನೀವು ಸುಮಾರು 25 ವರ್ಷ ಆಯ್ತು ಸರ್. 25 ವರ್ಷ ಆಯ್ತು. ಕೃಷಿ ಬದುಕಿಗೆ ಬಂದು 25 ವರ್ಷ ಆಯ್ತು ಅಂತಂದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ? ನಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಸರ್. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್. ಡಿಪ್ಲೊಮಾ ಮಾಡಿದ್ಮೇಲೆ ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತು ನಿಮಗೆ? ನಮ್ಮ ತಂದೆಯವರೊಬ್ಬ ಕೆಇಬಿ ನೌಕರ, ಅವರು ಒಬ್ಬರೇ ಮಗ. ಅವರು ಅವರು ಮನತನದಲ್ಲಿ ಗಂಡು ಸಂತಾನ ಇಲ್ಲ, ನಮ್ಮ ತಂದೆ ಒಬ್ಬರೇ ಗಂಡು ಸಂತಾನ. ಅವರಿಗೆ ವ್ಯವಸಾಯದಲ್ಲಿ ತುಂಬ ಅಭಿರುಚಿ, ಆಸಕ್ತಿ ಜಾಸ್ತಿ. ಅವರು 4 ವರ್ಷ ಇದ್ದಾಗಲೇ ಅವ್ರ ತಂದೆಯವರು ತೀರ್ಕೊಂಡಿದ್ರು. ಕೃಷಿಯಲ್ಲಿ ತೊಡಗಿಕೊಂಡು ಮಲತಾಯಿ ಹತ್ರ ಬೆಳೆದವರು, ಹಾಗಾಗಿ ಅವ್ರಿಗೆ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇತ್ತು. ನಾನು 5ನೇ ತರಗತಿ ಓದ್ಬೇಕಾದ್ರೆ ನಮ್ಮ ತಂದೆಯವರೊಂದು 4 ಎಕರೆ ಆಸ್ತಿಯನ್ನ ಕೊಂಡ್ಕೊಂಡ್ರು. ಅದರಲ್ಲಿ ವ್ಯವಸಾಯ ಮಾಡಬೇಕು ಅಂತೇಳಿ ಆಸಕ್ತಿಯಿಂದ ಮಾಡಿದ್ರು. 16 ಎಕರೆ ಆಸ್ತಿಯನ್ನು ಮಾಡಿದರು. ನಮ್ಮ ತಂದೆಯವ್ರಿಗೆ 8 ಜನ ಮಕ್ಕಳು, ಅದರಲ್ಲಿ ಗಂಡು ಮಗ ನಾನು ದೊಡ್ಡವನು. ನಾವು ವಿದ್ಯಾಭ್ಯಾಸಕ್ಕೂ ಏನು ಕೊರತೆ ಇರಲಿಲ್ಲ, ಮಾಡಬಹುದಾಗಿತ್ತು. ಕೃಷಿಯಲ್ಲಿ ತುಂಬಾ ಬೆಳೆ ಬರ್ತಾ ಇತ್ತು ನಮಗೆ, ತುಂಬಾ ಒಳ್ಳೆ ಇಳುವರಿ ಬರ್ತಾ ಇತ್ತು. ಲಾಭದಾಯಕ ಭತ್ತ ಮತ್ತು ಶೇಂಗಾ ಈರುಳ್ಳಿಯನ್ನು ತುಂಬಾ ಚೆನ್ನಾಗಿ ಬೆಳೀತಾ ಇದ್ವಿ. ನಮಗೆ ವ್ಯವಸಾಯ ಯಾಕೆ ಮುಂದುವರಿಸ್ಕೊಂಡು ಹೋಗ್ಬಾರ್ದು ಅನ್ನೋದ್ರಿಂದ ನಂದು ಡಿಪ್ಲೊಮೋ ಆದ ತಕ್ಷಣನೇ ವ್ಯವಸಾಯಕ್ಕೆ ಬಂದೆ. ಒಂದ್ 2-3 ಇಂಟರ್ವ್ಯೂ ಕೂಡ ಹೋದೆ ನಾನು, ಜೆಇ ಫಸ್ಟ್ ಇಂಟರ್ವ್ಯೂ ಹೋಗಿದ್ದೆ, ಆದ್ರೂ ಸಕ್ಸಸ್ ಆಗ್ಲಿಲ್ಲ. ಹಂಗಾಗಿ ವ್ಯವಸಾಯಕ್ಕೆ ಬಂದ್ವಿ. ವ್ಯವಸಾಯ ಮೊದ್ಲೆಲ್ಲ ಕೋರಿ ಕೊಡ್ತಾ ಇದ್ವಿ. ಬರ್ತಾ ಬರ್ತಾ ಬಹಳ ನೀರಿನ ಸಮಸ್ಯೆ ಆಗ್ತಾ ಬಂತು. ಅಪ್ಪಾಜಿಯವರು ವಯಸ್ಸಾಗ್ತಾ ಬಂತು. ಈಗ 10 ವರ್ಷ ಆಯ್ತು ತೀರ್ಕೊಂಡು. ಅದಾದ್ಮೇಲೆ ನಾವು ಈಗ 10 ವರ್ಷದಿಂದ ಪೂರ್ತಿ ಪ್ರಮಾಣದ ರೈತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮಲ್ಲಿ ಸುಮಾರು 400-500-600 ಅಡಿವರೆಗೂ ಒಂದು 40 ಬೋರ್ಗಳನ್ನು ಹಾಕ್ಸಿರ್ಬೋದು ನಾವು ನಮ್ಮ ಹೊಲದಲ್ಲಿ. 16 ಎಕರೆ ಜಮೀನಲ್ಲಿ ನೀರು ಎಲ್ಲಿ ಸಿಗ್ಲಿಲ್ಲ ನಮ್ಗೆ, ಡ್ರೈಲ್ಯಾಂಡ್ ಆಗಿ ಕನ್ವರ್ಟ್ ಆಯ್ತು. ಸುಮಾರು 284 ತೆಂಗು, 950 ಅಡಿಕೆ, 150 ಮಾವು, 150 ಚಿಕ್ಕು, ಒಂದು ಸಪೋಟ, ಆಮೇಲೆ ಮೂಸಂಬೆ, ನಿಂಬೆ ಎಲ್ಲವನ್ನು ನಮ್ದು ಪೂರ್ತಿಯಾಗಿ ಒಣಗೋಯ್ತು. ಆ 980 ಅಡಿಕೆನ ಉಳಿಸ್ಕೋಬೇಕು ಅಂತೇಳಿ 14 ಬೋರ್ ನಾನು ಹಾಕಿಸ್ದೆ. ಮತ್ತೆ ಅಷ್ಟನ್ನು ಹಾಕಿ ಇದು ಮುಗಿತು ವ್ಯವಸಾಯ ಅಂತೇಳಿ ಕೈ ಬಿಟ್ಬಿಟ್ವಿ. ಸುಮಾರು 6-7 ವರ್ಷ ನಮ್ಮ ಹೊಲದಲ್ಲಿ ಏನೂ ಇಲ್ಲ, ಪೂರ್ತಿ ದನ ಕುರಿ ಮೇಕೆ ಮೇಯ್ದುಕೊಂಡು ಹುಲ್ಲುಗಾವಲಾಗಿ ಹೋಯ್ತದು. ನಮ್ಮನ್ನ 3 ಜನ ತಮ್ಮಂದ್ರು ಆಸ್ತಿ ಮಾರ್ಬಿಟ್ರು. ನಾವು ಹನಿ ನೀರಾವರಿ ವಿತರಕನಾಗಿ, ನಾನು ಏಜೆನ್ಸಿ ತಗೊಂಡು ಹನಿ ನೀರಾವರಿ ಈಗಲೂ ಮಾಡ್ತಾ ಇದ್ದೀನಿ. ಆ ವಿತರಕನಾಗಿ ಕೆಲಸ ಮಾಡ್ತಾ ಹೋದೆ. ಅಪ್ಪಾಜಿ ಮಾಡಿದ ಆಸ್ತಿನ ಕಳಿಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಹಂಗೆ ಮುಂದುವರ್ಸ್ಕೊಂಬಂದ್ವಿ. ಈಗ 4 ವರ್ಷ, 5ನೇ ವರ್ಷ ನಾನು ಏನೂ ನೀರಿಲ್ಲ ಬಂದ್ರೆ ತೋಟದಲ್ಲಿ ಕೂತ್ಕೊಳ್ಳೋಕೆ ಒಂದು ನೆರಳಿರಲಿ ಅಂತೇಳಿ ಆ ಗುಂಡಿ ತೆಗೆದು ಗಿಡ ಹಿಡಿದಕ್ಕೂ ನಮ್ಮಲ್ಲಿ ನೀರಿಲ್ಲ. ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಜಗ್ಗಬೋರಲ್ಲಿ ನೀರು ತಗೊಂಬಂದು ಒಂದು 100 ನೇರಳೆ ಗಿಡನ ಹಾಕಿದ್ವಿ. ನೀರಿರಲಿಲ್ಲ, ನೇರಳೆ ಗಿಡನ ಹಾಕಿದ್ವಿ. ಇದು ಬರೋದು 4 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅದ್ರ ಮಧ್ಯದಲ್ಲಿ ನುಗ್ಗೆ ಹಾಕಿದ್ವಿ. ಇದು ಬೇಗ ಬರುತ್ತೆ ಫಸಲಿಗೆ ಅಂತೇಳಿ ನುಗ್ಗೆ ಹಾಕಿದ್ವಿ. ಅದು ಸೈಕಲಲ್ಲಿ ಮತ್ತೆ ಹೊತ್ಕೊಂಬರೋದು ತುಂಬ ತ್ರಾಸ ಆಯ್ತು, ತುಂಬ ಕಷ್ಟಪಟ್ಟಿದ್ರು. ಕಷ್ಟ ಆಯ್ತು, ಆದಂಗಾಗಲಿ ಅಂತ ಹಂಗೆ ಬಿಟ್ವಿ. ಭಗವಂತನ ದಯದಿಂದ ಈಗ 3 ವರ್ಷದಿಂದ ಒಳ್ಳೆ ಮಳೆ ಬಂತು, ನೇರಳೆ ಹುಡ್ಕೊಂತು. ನೇರಳೆ ಮಧ್ಯದಲ್ಲಿ ಏನಾದರೂ ಮತ್ತೆ ಹುಲಿಕೆರೆ ಸಜ್ಜನ್ ಅಂತ ಹೇಳ್ಬಿಟ್ಟು ಸಾವಯವ ಕೃಷಿ ಪರಿವಾರದಲ್ಲಿ ಇದ್ರು, ಅವರಲ್ಲಿ ಪ್ರೇರಿತನಾಗಿ ಮತ್ತೆ ಯಾಕೆ ಇದ್ರ ಮಧ್ಯದಲ್ಲಿ ಏನಾದರೂ ನೀರಿಳಿದ ಬೆಳೆನೇ ಬೆಳಿಬೇಕು ಒಂದೇ ಉದ್ದೇಶಕ್ಕೆ ಮಾಡಿದ್ವಿ. ಸೀತಾಫಲಕ್ಕೆ ಹೋದ್ವಿ, ಸೀತಾಫಲ ಹಾಕಿದ್ವಿ. ಅದು ನೀರಿಳಿದ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಸೀತಾಫಲಕ್ಕೆ ಹೋದ್ವಿ. ನಂತರ ಏನು ಮಾಡಿದ್ವಿ, ವಾರ ವಾರ ಏನಾದರೂ ಖರ್ಚಿಗೆ ದುಡ್ಡು ಬರಲಿ ಅಂತೇಳಿ ಕರಿಬೇವನ್ನು ಹಾಕ್ಕೊಂಡ್ವಿ. ಈಗ ಕರಿಬೇವು, ಸೀತಾಫಲ ಮತ್ತು ನೇರಳೆ, ಈ 3 ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಲ್ಯಾಂಡು ಇತ್ತಲ್ಲ, ಹಂಗೇನು ಮಾಡಿದ್ವಿ, ಮಾವು ಹಾಕ್ಕೊಂಡ್ವಿ. ಮಾವು ಆದಮೇಲೆ ಈಗ ಸ್ವಲ್ಪ ಪಪ್ಪಾಯಿ ಹಾಕಿದ್ವಿ, 1,000 ಪಪ್ಪಾಯಿ ಹಾಕಿದ್ವಿ. ಈಗ ಪಪ್ಪಾಯಿನೂ ಫಸಲಿಗೆ ಬಂದಿದೆ. ಎಲ್ಲ ಖುಷ್ಕಿ ಜಮೀನೆಲ್ಲ ಮಾಡ್ತಾರೆ, ನೀರಾವರಿ ನೀರಾವರಿ ಒಂದು ಬೋರ್ ಇದೆ ಸರ್. ಈಗ ಬೋರ್ ಹಾಕ್ಸಿ, ಒಂದು ಬೋರ್ ಇದೆ. ಇಲ್ಲ, ಹಳೆ ಬೋರೇ ಅದು, ಅದು ಕಟ್ ಕಟ್ ಆಗಿ ನಿಂತೋಗಿತ್ತು ಬೋರು. ಈಗ ನೀರು ಬಂದು ಮತ್ತೆ ಜಲ ಪೂರ್ಣ ಅಂತ ಮಾಡಿಸಿದ್ವಿ, ಅಂತರ್ಜಲ ಮರುಪೂರ್ಣ ಮಾಡಿಸಿದ್ವಿ. ಅದ್ರಲ್ಲಿ ಸ್ವಲ್ಪ ಸೀಪೇಜ್ ನೀರು ಏನೋ 1 ಇಂಚ್ ನೀರು ಬರ್ತಾ ಇತ್ತು, ಅದು 20 ನಿಮಿಷ ಕಟ್ ಆದ್ರೆ 3 ನಿಮಿಷ ಬರ್ತಾ ಇತ್ತು. ಅದರಲ್ಲಿ ನನ್ನ ನೇರಳೆ ಸ್ಟಾರ್ಟ್ ಆಗಿತ್ತು. ಅದರಿಂದ ಚಾಲಾಗಿದ್ದು ಈ ವರ್ಷ 102 ಸಸಿ ಹಾಕಿದ್ವಿ, ಅದರಲ್ಲಿ 52 ಒಳ್ಳೆ ಫಸಲು ಬಂತು. ಅದನ್ನ 35,000 ಮರದ ಲೆಕ್ಕಲ್ಲೇ ಕೊಟ್ಬಿಟ್ವಿ ನೇರ್ಲೇನ. ಆಮೇಲೆ ಸೀತಾಫಲನು ನಾವೇ ತೆಗೆದ್ಬಿಟ್ಟು ಮಾರ್ತಾ ಇದ್ವಿ, ಸೀತಾಫಲದಲ್ಲಿ ಒಂದು 50-60,000 ರೂಪಾಯಿ ದುಡ್ಡು ಆಗಿದೆ, ನೇರ್ಲೆ ಆಗಿದೆ. ಕರಿಬೇವಲ್ಲಿ ವಾರ ವಾರ ದುಡ್ಡು ಬರ್ತದೆ, ನಮ್ಮ ವಾರದ ಖರ್ಚು ಪೂರ್ತಿಯಾಗಿ ಕರಿಬೇವಿನಲ್ಲಿ ಹೊರಟೋಗ್ತಾ ಇದೆ. ಇನ್ನು ಮಾವಿನೂ ಚಾಲು ಆಗಿಲ್ಲ, ಈಗ 3ನೇ ವರ್ಷ ಮಾವು. ಈಗ ಇದು ಕೂಡ ಪಪ್ಪಾಯಿ ಕೂಡ ಈಗ ಬಂದಿದೆ, ಅದರೊಂದಿಷ್ಟು ಹಳೆಯ ಸಪೋಟ ಗಿಡ ಉಳ್ಕೊಂಡಿದೆ, ಅದು ಈ ಸಲ ಒಂದು 3 ಕ್ವಿಂಟಲ್ ಆಗಿದೆ, ಅದು ಕೊಟ್ಟಿದ್ದೀವಿ. ಈ ಸಮಗ್ರ ಕೃಷಿ ಮಾಡೋದ್ರಿಂದ ಏನಾಗಿದೆಯಪ್ಪ ಅಂದ್ರೆ, ತೋಟಕ್ಕೆ ಹೋಗೋದಕ್ಕೊಂದು ಉಲ್ಲಾಸ ಇದೆ. ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗ್ತೀವಿ, ಸುಮಾರು 1-2 ಗಂಟೆ ಕಾಲ ಕಳಿತೀವಿ. ಎಲ್ಲಿ ವಾಕ್ ಮಾಡೋದು, ವ್ಯಾಯಾಮ ಮಾಡೋದು, ಏನು ಮಾಡಲ್ಲ. ತೋಟದಲ್ಲಿ ಹೋಗಿ ಪ್ರತಿ ಗಿಡಕ್ಕೆ ನೀರು ಹೋಗಿದೆಯಾ ನೀರು ಹೋಗಿಲ್ಲ ಅಂತ ಹೇಳ್ಬಿಟ್ಟು ನೋಡೋದು, ಬರೋದು, ಎಲ್ಲವನ್ನು ಸಾವಯವದಲ್ಲೇ ಮಾಡ್ಬೇಕಂತ ಒಂದು ಏನೋ ಒಂದು ಕಾನ್ಸೆಪ್ಟು. ಭೂಮಿಗೆ ವಿಷವನ್ನು ಉಣಿಸಬಾರ್ದು ಅನ್ನೋದೊಂದು ಕೃಷಿ ಆಶ್ರಮ ಅಂತ ಹೇಳ್ಬಿಟ್ಟು ಕಾಡಸಿದ್ದೇಶ್ವರ ಸ್ವಾಮಿಗಳ ಪ್ರೇರಿತರಾಗಿ ಅದನ್ನು ಮಾಡ್ತಾ ಇದ್ದೀವಿ. ಕೃಷಿ ಆಶ್ರಮ ಚಾಲು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ, ಅದನ್ನು ಮಾಡಬೇಕು ಅಂತ ಈಗ ಒಂದು ಹಸುವನ್ನ ಮಾತಾಡಿದ್ದೀವಿ. ಏನಾಗಿದೆ, ನಾವು ಪ್ರತಿಯೊಂದನ್ನು ಲಾಭದಾಯಕವಾಗಿ ನೋಡಿಕೊಂಡು ರಾಸಾಯನಿಕ ಬಳಸಿ ಮಾರಾಟ ಮಾಡಿ ಮಾಡಬೇಕನ್ನೋದೇನಿಲ್ಲ. ನಮ್ಮ ಮನೆಗೆ ನಮ್ಮ ಒಂದು ನಂಬಿದ 4 ಜನಕ್ಕೆ ಒಳ್ಳೆ ಆಹಾರ ಕೊಡೋಣ, ಒಳ್ಳೆ ಹಣ್ಣು ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಸೀತಾಫಲ ಬರೋದು ಕಾಯ್ತಾ ಇರ್ತಾರೆ ನಮ್ಮ ಓಣಿ ಜನ. ಅಷ್ಟು ಬೇಡಿಕೆ ಇದೆ, 50 ರೂಪಾಯಿ 80 ರೂಪಾಯಿಗೆ. ಹೋಸಲ ನಾವು ಸೀತಾಫಲನ 150 ರೂಪಾಯಿಗೂ ಕೆಜಿ ಕೊಟ್ಟಿದ್ದೀವಿ. ಒಳ್ಳೆ ರೇಟ್ ಸಿಕ್ಕಿದೆ. ನಮ್ಮ ಮನೆ ಹೆದರಗಡೆ ಒಂದು 3-4 ಮನೆ ಇದ್ದಾವೆ, ಅವ್ರ ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದಾರೆ. ಅಡ್ವಾನ್ಸ್ ಆಗಿ ನಮಗೆ ನಿಮ್ಮ ಸೀತಾಫಲ ಬಂದ ತಕ್ಷಣ ನಮ್ಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಸುಮಾರು ಅವರು 1.5 ಕ್ವಿಂಟಲ್ ಸೀತಾಫಲನ ಮತ್ತೆ ತಗೊಂಡಿದ್ದಾರೆ, ಎರಡೇ ಮನೆಯವರು. ಅದು ನಾವು ಹೇಳಿದ ರೇಟಿಗೆ ತಗೊಂಡಿದ್ದಾರೆ. ಮತ್ತೆ ನಮಗೆ ತುಂಬಾ ಸಾಧನೆ ಮಾಡಿದ್ರ, ಅಷ್ಟೊಂದು ಬೋರ್ ಫೇಲ್ ಆಗಿ ಸಾಕಷ್ಟು ಎದೆಗುಂದಿ ರೈತರು ಈ ಕೃಷಿನೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ಬೋರ್ಗಳೆಲ್ಲ ಫೇಲ್ ಆದ್ರೂ ಜಮೀನಿಗೆ ನೀರೊತ್ತೊಯ್ದು ಕುಷ್ಕಿ ಜಮೀನಲ್ಲೇ ಮಳೆ ಆಶ್ರಿತ ಬೆಳೆಗಳನ್ನೇ ಲಾಭದಾಯಕವಾಗಿ ಬೆಳ್ಕೊಂಡಂತ ಒಳ್ಳೆ ಸಾಧನೆ ಮಾಡಿದ್ರ. ಕಷ್ಟ ಅನ್ನಿಸ್ಲ್ವಾ ನಿಮ್ಗೆ? ತುಂಬಾ ಕಷ್ಟ ಅನ್ಭವಿಸಿದೆ. ನಾನು ಮೊದಲು ಮೂಲತಃ LIC ಏಜೆಂಟು. LIC ಪಾಲಿಸಿ ಮಾಡೋದಕ್ಕೆ ನಾವು ಸೈಕಲೇ ನಮಗೆ ವಾಹನ, 20-25 ಕಿಲೋಮೀಟರ್ ವರೆಗೂ ಹೋಗ್ಬಿಟ್ಟು ಪಾಲಿಸಿ ಮಾಡಿಸಿದ್ದೀವಿ. ಅದರಲ್ಲೂ 1 ತಿಂಗಳಿಗೆ 50 ಪಾಲಿಸಿ ಅಂತೆ ಸುಮಾರು 3 ವರ್ಷನೂ ಅದೇ ಥರ ಮಾಡಿಬಿಟ್ಟು ಒಂದು ರೆಕಾರ್ಡ್ ಮಾಡಿದ್ವಿ LIC ಆಫೀಸ್ ಚಳ್ಳಕೆರೆಯಲ್ಲಿ. ಅದರಿಂದ ಹೊರಗಡೆ ಬಂದ್ವಿ. ಅದಾದಮೇಲೆ ನನ್ನ ಜೀವನ 2004 ಗಾರ್ಡ್ ಸಂಸ್ಥೆ, ಮೈರಾಡ ಸಂಸ್ಥೆ ಅಂತ ಸಂಸ್ಥೆಗಳು ಬಂದವು, ಅದರಲ್ಲಿ ಏನಾದರೂ ಕೆಲಸ ಸಿಗುತ್ತೆ ಅಂತ ಹೋಗಿದ್ದೆ ನಾನು. ಅವಾಗ ಹನಿ ನೀರಾವರಿ ವಿತರಕರಾಗಿ ಏನಾದರೂ ಕೆಲಸ ಮಾಡ್ತೀರಿ, ಹನಿ ನೀರಾವರಿ ಒಂದು ಇದೆ ಅಂತ ಹೇಳಿದ್ದು. ಅದಕ್ಕೆ ಹನಿ ನೀರಾವರಿ ಕೆಲಸ ಮಾಡಿದ್ವಿ ನಾವು. ಈ ಇದು ಮನೆ ಹತ್ರ ಹಣ್ಣು ತರಕಾರಿ ಸೊಪ್ಪು ಬೆಳೆಯೋದಕ್ಕೆ ಬಕೆಟ್ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ವಿ ನಾವು. ಆಮೇಲೆ ಸ್ವಲ್ಪ ಅವರು ಹುಲ್ಲಟ್ಟಿಗಳು ಅಂತ ಇರ್ತವೆ ಹಳ್ಳಿ ಕಡೆ, ಈ ಕಣ ಹುಲ್ಲಟ್ಟಿ ಎಲ್ಲ ಇರ್ತವೆ, ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಇರುತ್ತೆ, ಅಲ್ಲಿ ಡ್ರಮ್ ಕಿಟ್ ಅಂತ ಮಾಡಿದ್ವಿ ನಾವು. ಅದಕ್ಕೆ ಡ್ರಮ್ ಕಿಟ್ ಡ್ರಮ್ಮಿಗೆ ನೀರು ಹಾಕಿದ್ರೆ ಸುಮಾರು ಒಂದು 150-200 ಗಿಡ ತರಕಾರಿ ಬೆಳೆಯಬಹುದು, ಮೆಣಸಿನಕಾಯಿ ಬದನೆಕಾಯಿ ಅವ್ರ ಮನೆಗೆ ಬೇಕಾದಂತ ಬೆಳೆಯಬಹುದು ಅಂತ ಆ ಡ್ರಮ್ ಕಿಟ್ಸ್ ಕಾಸ್ಟ್ ಅವರಿಗೆ ಹೋದ್ವಿ ನಾವು. ಇದನ್ನ ಮಾಡ್ತಾ ಹನಿ ನೀರಾವರಿಗೆ ಹೋದ್ವಿ. ಇವತ್ತು ಸುಮಾರು ಒಂದು 3,000-4,000 ಎಕರೆ ಡ್ರಿಪ್ ಅನ್ನ ಮಾಡಿದೀವಿ. ಈಗ ಮಂಜುನಾಥ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಒಂದು ಡ್ರಿಪ್ ಅಂಗಡಿನ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ವಿ. ಆ ತರ ಕೃಷಿಯನ್ನೇ ತುಂಬಾ ಆಸಕ್ತಿಯಾಗಿ ಮಾಡ್ಬೇಕನ್ನ ಆಸೆ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಏಕ ಬೆಳೆಗಳು ಬೆಳೀತಾರೆ, ಹಾಕಿದ್ರೆ ಒಂದು ಎಷ್ಟು ಎಕರೆ ಅಷ್ಟು ಜಮೀನಿಗೂ ಅಡಿಕೆ ಹಾಕ್ತಾರೆ, ಇಲ್ಲ ಈರುಳ್ಳಿ ಹಾಕ್ತಾರೆ, ಇಲ್ಲ ಬರೀ ಟೊಮೊಟೊ ಹಾಕ್ತಾರೆ. ಈ ಮಿಶ್ರ ಬೆಳೆಗಳ ಪದ್ಧತಿಗಳು ಅಳವಡಿಸ್ಕೊಂಡಾಗ ರೈತರಿಗೆ ಆದಷ್ಟು ಲಾಸ್ ಆಗೋದು ಕಡಿಮೆ ಅಂತೀರಾ? ಒಂದು ಬೆಳೆ ಲಾಸ್ ಆದ್ರೆ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ ಅಂತೀರಾ? ಸತ್ಯ ಸರ್ ಅದು. ಯಾಕೆ ಅಂದ್ರೆ ಈಗ ನೋಡ್ರಿ, ನಾವೀನು ಇದು ನೀವು ಹೇಳ್ದಂಗೆ ಟೊಮೊಟೊನು ಏಕ ಬೆಳೆ ಬೆಳೆದ್ರೆ ಏನಾಗುತ್ತೆ, ಆಕಸ್ಮಿಕವಾಗಿ ಏನಾದರೂ ತೊಂದರೆ ಆದರೆ ಆ ಬೆಳೆಗೆ ಅದು ಪೂರ್ತಿಯಾಗಿ 4 ಎಕರೆ ಹೊಲ ಇತ್ತು, 5 ಎಕರೆ ಹೊಲ ಇತ್ತು, ಅದು ಪೂರ್ತಿಯಾಗಿ ಬಡಾನ್ ಆಗೋಗುತ್ತೆ. ಪ್ರಕೃತಿ ವಿಕೋಪನ ಆಗಿರ್ಬೋದು, ಇವರು ಏನಾದರೂ ಒಂದು ಕೆಮಿಕಲ್ ಸ್ಪ್ರೇ ಮಾಡೋದು ಇಲ್ಲ ಮಾಡೋ ಪದ್ಧತಿಯಲ್ಲಿ ತಪ್ಪಾಗಿದ್ರು ಕೂಡ ಆ ಪೂರ್ತಿಯಾಗಿ ಬೆಳೆ. ಈಗ ನೋಡ್ರಿ ನನಗೆ ಈ ವರ್ಷ ಏನಾಯಿತು, ಸೀತಾಫಲ ಕೈ ಕೊಡ್ತು, ತುಂಬ ಮಳೆ ಆಗಿ ಸೀತಾಫಲ ಒಳ್ಳೆ ಇಳುವರಿ ಬರಲಿಲ್ಲ ನಮಗೆ. ಹೋದ ವರ್ಷ ಇಳುವರಿ ಬಂದಷ್ಟು ಈ ವರ್ಷ ಇಳುವರಿ ಇಲ್ಲ. ಆದರೆ ನನಗೆ ಸ್ವಲ್ಪ ಮಳೆ ಮುಂಚೆವಾಗಿ ಜೂನ್ ಜುಲೈನಲ್ಲಿ ಏನು ಬರ್ತದೆ, ನೇರಲೆ ಬರ್ತದೆ, ಇವೆರಡು ತಿಂಗಳಲ್ಲಿ ನೇರಲೆ ಬರ್ತದೆ. ಇವೆರಡು ತಿಂಗಳಲ್ಲಿ ನೇರೆ ಬಂದು ನೇರಲೆ ನಮಗೆ ತುಂಬ ಚೆನ್ನಾಗಿ ಬಂತು, ಮಳೆಗೆ ಸಿಗಲಿಲ್ಲ ಅಷ್ಟೊಂದು ಬೇಗ. ಮಳೆ ಬರೋದಟ್ಟಿಗೆ ನಂದು ಅಲ್ಲೇ 3/4 ಬೆಳೆ ಕ್ಲೋಸ್ ಆಗಿತ್ತು. ಹಂಗಾಗಿ ನನಗೇನಾಯಿತು, ನೇರಲೆ ಒಳ್ಳೆ ಬೆಳೆ ಆಯಿತು. ನೇರಲೆ ಏನಾದರೂ ಮಳೆ ಬರ್ದಂಗಿದ್ರೆ ನನಗೆ ಇನ್ನೂ ಲಾಭದಾಯಕವಾಗ್ತದೆ. ಇನ್ನು ನಾವು ಫಸ್ಟ್ 200 ರೂಪಾಯಿ ಕೆ ಜಿ ಕೊಟ್ವಿ, 250 ಕೆ ಜಿ ಕೊಟ್ವಿ. ಆಮೇಲೆ ಅವನು ಹೊಲದಲ್ಲೇ ಬಂದು ಬಿಡಿಸ್ಕೊಂಡು ಹೋಗಿದ್ದಕ್ಕೆ 100 ರೂಪಾಯಿ ಕೆ ಜಿ ಕೊಟ್ಬಿಟ್ಟು ನಾವು ಕೊಟ್ಬಿಟ್ವಿ. ಈಗ ನನಗೆ ಅದು ನೇರಲೆ ಅಥವಾ ಒಂದು ಸೀತಾಫಲ ಒಂದೇ ಇಟ್ಕೊಂಡಿದ್ರೆ ಈ ವರ್ಷ ಆಗಿದಂತ ಮಳೆಗೆ ನನಗೇನು ಬರ್ತಾ ಇರಲಿಲ್ಲ. ಈಗ ಇನ್ನೂ ಒಂದು ಬೆಳೆ ಕರಿಬೇವು, ಈ ಕರಿಬೇವು ನಿರಂತರವಾಗಿ ಬರ್ತಾ ಇರ್ತದೆ ನನಗೆ. ಈಗ ನನ್ನ ಸಂತೆಗೆ ಸುಮಾರು ಒಂದೊಂದು ಸಂತೆಗೆ 30-40 ಕೆ ಜಿ 50 ಕೆ ಜಿ ವರೆಗೂ ನಾವು ಕರಿಬೇವನ್ನ ಮಾರಾಟ ಮಾಡ್ತೀವಿ. ಇದೇನಾಗುತ್ತೆ, ನನಗೆ ವಾರದ ಖರ್ಚಾಯಿತು, ಅದು ವರ್ಷದ ಖರ್ಚಾಯಿತು. ಆಮೇಲೆ ಏನಾಗುತ್ತೆ, ಜೂನ್ ಜುಲೈ ಆದಮೇಲೆ ಸೀತಾಫಲ ಬರುತ್ತೆ. ಆಮೇಲೆ ಸೀತಾಫಲ ಎಲ್ಲಿವರೆಗೆ ಇರ್ತದೆ, ನವೆಂಬರ್ವರೆಗೂ ಇರ್ತದೆ. ಆಮೇಲೆ ಡಿಸೆಂಬರ್ ಜನವರಿ ಇವೆರಡು ತಿಂಗಳು ನಮಗೆ ಗ್ಯಾಪ್ ಆಗ್ತದೆ. ಫೆಬ್ರವರಿ ಮಾರ್ಚ್ನಲ್ಲಿ ಆಗಲಿ ಮಾವು ಸ್ಟಾರ್ಟ್ ಆಗುತ್ತೆ. ಮಾವು ಬೆಳೆ ನಮಗೇನಾಗುತ್ತೆ, ಹೊಲಕ್ಕೆ ಹೋಗಕ್ಕೆ ನಿರಂತರವಾಗಿರ್ತದೆ. ಏನಾದರೂ ನಮ್ಗೆ ಅಧಿಕ ಬರುತ್ತೆ ಅಂದಾಗ ಮಾತ್ರ ಯಾರೇ ಆಗಲಿ ಆ ವ್ಯಕ್ತಿ ಆ ಕಸಬನ್ನು ಮಾಡ್ತಾನೆ. ಮಕ್ಕಳಾಗಲಿ ನಾವಾಗಲಿ ತೋಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಏನಾದರೂ ಬರಬೇಕು. ಈ ವರ್ಷದ ಪೂರ್ತಿಯಾಗಿ ಫಸಲು ಬರ್ತಾ ಇದ್ರೆ ನಮಗೂ ಒಂದು ಆಸಕ್ತಿ ಇರ್ತದೆ, ಹೊಲವನ್ನ ನಾವು ನೋಡ್ಕೊಂಡಂಗಾಗತ್ತೆ. ಫಸಲು ಬಿತ್ತಪ್ಪ ಮಾಡಿದ 6 ತಿಂಗಳಲ್ಲಿ ಹೊಲದ ಕಡೆಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ, ಯಾರೇನು ಬಂದ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಹೀಗೆ ನಿರಂತರವಾದ ಬೆಳೆ ಇರ್ತದೆ, ನಿರಂತರವಾದ ಕೆಲಸ ಇರ್ತದೆ, ನಿರಂತರ ಪರಿಶ್ರಮ ಇರ್ತದೆ. ಆಮೇಲೆ ಒಂದು ಗಿಡಕ್ಕೆ ಒಂದು ಗಿಡ ಆಶ್ರಯವಾಗಿರ್ತದೆ. ಈಗ ನಾನು ನೇರಲೆ ನೀರು ಕೊಟ್ಟರೆ ಸೀತಾಫಲ ಕೊಡೋದು ಬೇಕಿಲ್ಲ, ಸೀತಾಫಲ ಕೊಟ್ಟರೆ ನೇರಲೆ ಕೊಡೋದು ಬೇಕಾಗಿಲ್ಲ. ಈಗ ಮಾವಿ ಕೊಟ್ಟರೆ ನಾನು ಪಪ್ಪಾಯಿ ಕೊಡೋದು ಬೇಕಿಲ್ಲ. ಒಂದು ಬೆಳೆಗೆ ನಾನು ನೀರು ಕೊಟ್ಟರು ಇನ್ನೊಂದು ಬೆಳೆ ಅದು ಬದುಕೊಂತದೆ. ಆ ರೂಟ್ ಸಿಸ್ಟಮ್ ಆ ಥರ ಇರ್ತದೆ. ಅದಕ್ಕೆ ಈಗ ನೋಡಿ, ನಾವು ನೇರಲೆ ನೀರು ಕೊಡ್ತಾ ಇಲ್ಲ, ಸೀತಾಫಲ ಕೊಡ್ತಾ ಇದೀವಿ, ಕರಿಬೇವಿ ಕೊಡ್ತಾ ಇದೀವಿ, ಮಾವಿ ಕೊಡ್ತಾ ಇದೀವಿ. ಈಗ ಕೊಡೋದ್ರಿಂದ ಸಾಕು. ಅದಕ್ಕೆ ಈ ಮರ ಬೆಳೆ ಪದ್ಧತಿ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾವು ಅಷ್ಟೊಂದು ನೀರಿಗೆ ಒತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮಳೆ ಬಂದುಬಿಟ್ಟು ಒಂದು 3-4 ಒಳ್ಳೆ ಮಳೆ ಬಂತು ಅಂದರೆ ಮಾವಿ ಸಾಕೇ ಸಾಕು. ಡ್ರೈಲ್ಯಾಂಡ್ ಕ್ರಾಪ್ಸ್ ಎಲ್ಲವೂ ಡ್ರೈಲ್ಯಾಂಡ್ ಕ್ರಾಪ್ಸ್. ಈಗಿನ ಹೊಸ ಪದ್ಧತಿಯಲ್ಲಿ ಪ್ರೂನಿಂಗ್ ಅಂದರೆ ಕಟಾವು ಮಾಡ್ತಾ ಹೋದರೆ ಒಳ್ಳೆ ಬೆಳೆ ಸಿಗುತ್ತೆ. ಹೈ ಡೆನ್ಸಿಟಿ ಅಂತ ಮಾಡ್ತೀವಿ, ಹತ್ರವಾಗಿ ಬರೆದ್ಬಿಟ್ಟು ಅದನ್ನ ಕಟಿಂಗ್ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ. ಹಂಗಾಗಿ ಮಿಶ್ರ ಬೆಳೆ ಲಾಭದಾಯಕ ರೈತನಿಗೆ. ಈಗ ಮೊದಲೆಲ್ಲ ಹಕ್ಕಡಿ ಸಾಲ ಅಂತ ಮಾಡ್ತಾ ಇದ್ರು, ಶೇಂಗಾ ಜೊತೆಯಲ್ಲಿ ಹಕ್ಕಡಿ ಬೆಳೀತಾ ಇದ್ರು, ಔಡ್ಲ ಬೆಳೀತಾ ಇದ್ರು, ಅಲಸಂದಿ. ಈಗ ಯಾರು ಅದನ್ನ ಬೆಳೆಯಲ್ಲ, ಶೇಂಗಾ ಒಂದು ಏಕ ಬೆಳೆ ಬೆಳೀತಾರೆ, ಅವಕ್ಕೆ ಆಶ್ರಯನೇ ಇಲ್ದಂಗೆ ಆಗ್ಬಿಡ್ತದೆ. ಈಗ ಗಂಡ ಹೆಂಡತಿ ಮಕ್ಕಳು ಸಂಸಾರ ಹೆಂಗೋ, ಬೆಳೆಯಲ್ಲಿ ಒಂದು ಸಂಸಾರ ಇದೆ, ಒಂದು ಚಕ್ರ ಇದೆ, ಅದಕ್ಕೆ ಆಶ್ರಯ ಆಗಿರ್ಬೇಕು. ಅದು ಸಾವು ನೋವು ಹೇಳ್ಕೊಳಕ್ಕೆ ಒಂದು ದಾರಿ ಬೇಕು. ಅಕ್ಕಡಿ ಬೆಳೆಗಳು ಏಕ ಬೆಳೆಗಳಿಗೆ ಆಶ್ರಯ. ಈಗ ನೋಡ್ರಿ, ಶೇಂಗಾಕ್ಕೆ ಅಕ್ಕಡಿ ಬಿತ್ತಿದ ಶೇಂಗಾ ಹೊಲ ನೋಡ್ರಿ, ಬರೀ ಶೇಂಗಾ ಹೊಲ ನೋಡ್ರಿ, ತುಂಬ ಡಿಫ್ರೆನ್ಸ್ ಇರ್ತದೆ. ಅದರಲ್ಲಿ ಅಕ್ಕಡಿ ಇತ್ತು ಅಂದರೆ ಆ ಬೆಳೆ ನಗ್ತಾ ಇರ್ತದೆ. ಕೆಲವೊಂದು ಆಕ್ಸಿಜನ್ ಹೇಳ್ಕೊಳ್ಳೋದು ಗಿಡ ಇದಾವೆ. ಈಗ ದ್ವಿದಳ ಧಾನ್ಯಗಳಿದ್ದಾವೆ, ತೊಗರಿ, ಅಲಸಂದಿ, ಹೆಸರು, ಇವೆಲ್ಲ ಏನಾಗ್ತವೆ, ಗಾಳಿಯಲ್ಲಿರುವಂಥ ನೈಟ್ರೋಜನ್ ಅನ್ನು ಹೇಳ್ಕೊಂಡ್ಬಿಟ್ಟು ಈ ಶೇಂಗಾ ಬೆಳೆಗೆ ಕೊಡ್ತವೆ. ಆ ಉಲ್ಲಾಸವಾಗದಾಯಕವಾಗಿರ್ತವೆ. ನಾವಾಗಲೂ ಜೊತೆಗಾರರಿದ್ದರೆ ಉಲ್ಲಾಸದಾಯಕವಾಗಿರ್ತೀವಿ, ಒಬ್ಬಂಟಿಯಾಗಿದ್ದರೆ ಉಲ್ಲಾಸ ಇರೋಲ್ಲ. ಹಾಗಾಗಿ ಬೆಳೆಗಳನ್ನು ಮಿಶ್ರ ಬೆಳಿಬೇಕು, ಎಲ್ಲವನ್ನೂ ಮಿಶ್ರಾಗೇ ಇರಬೇಕು. ನಾವು ಒಬ್ಬ ಸನ್ಯಾಸಿ ಒಬ್ಬ ಸಂಸಾರಿಗೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಸಂಸಾರಿ ಆಗಬೇಕು. ಹಂಗಾಗಿ ಮಿಶ್ರ ಬೆಳೆ ತುಂಬಾ ಒಳ್ಳೇದು. ಈ ತೋಟಗಾರಿಕೆ ಬೆಳೆಗಳಲ್ಲಿ ಗಂಗಾಧರ್ ಅವರೇ, ಈಗ ಅಡಿಕೆ ತೆಂಗು ಈ ತರ ಹಾಕಿಬಿಟ್ರೆ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬರ್ತಾನೆ, ಆತನ ಕಿತ್ಕೊಂಡು ಹೋಗ್ತಾನೆ, ದುಡ್ಡು ಕೊಟ್ಬಿಡ್ತಾನೆ. ಆದ್ರೆ ಈಗ ನೀವು ಹಾಕಿರೋ ಮಾವು ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ನೀವೇ ಎಲ್ಲ ಕಿತ್ಕೊಂಡ್ಬಿಟ್ಟು ಅದನ್ನ ಮಾರ್ಕೆಟಿಗೆ ತಲುಪಿಸ್ಬೇಕಾಗತ್ತೆ. ಇದು ತುಂಬಾ ಶ್ರಮದಾಯಕ. ಅಥವಾ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಅಥವಾ ಕೂಲರ್ ನೇರ ಇಟ್ಕೊಂತೀರ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ನಾವು 5 ಜನ ಇದೀವಿ, ನಾವು 5 ಜನ ಪೂರ್ತಿಯಾಗಿ ತೊಡ್ಕೊಂತೀವಿ. ಯಾವ ಕೂಲಿಯವ್ರನ್ನು ಇಡಲ್ಲ ನಾವು, ಇವತ್ತಿಗೂ ಯಾವ ಕೂಲಿಯವ್ರನ್ನು ಇಟ್ಟಿಲ್ಲ ನಾವು. ಕಾರಣ ಇಷ್ಟೇ, ನಮ್ದು 5 ಜನಕ್ಕೂ ನಾವು ನಿರುದ್ಯೋಗಿಗಳು ಅಂದ್ರೆ ನಮ್ಮ ಸರ್ಕಾರಿ ನೌಕರಿ ಯಾವುದೂ ಇಲ್ಲ. ನಮ್ದೇ ಆದ ಒಂದು ಅಂಗಡಿ ಇದೆ. ನಾವು, ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳು ಎಲ್ಲವರು ಇದರಲ್ಲೇ ನಾವು ನೋಡ್ಕೊಂಡು ಹೋಗ್ತೀವಿ. ನಾನು ಬೆಳಗ್ಗೆ 6-9 ಗಂಟೆವರೆಗೂ ನನ್ನ ಕೆಲಸ. 9 ಗಂಟೆಗೆ ಬಂದು ನಾನು ಸ್ನಾನ ಮಾಡಿಬಿಟ್ಟು ಅಂಗಡಿಗೆ ಹೋಗ್ತೀನಿ. ಒಬ್ಬ ಮಗ ಹೋಗ್ತಾನೆ, ಅವನು 2-3 ಗಂಟೆವರೆಗೆ ಇರ್ತಾನೆ, ಅವನು ಬರ್ತಾನೆ, ಇನ್ನೊಬ್ಬ ಮಗ ಹೋಗ್ತಾನೆ. ಮಂಗಳವಾರ ದಿವಸ ಗಂಡ ಹೆಂಡತಿ ಎಲ್ಲರೂ ಹೋಗ್ಬಿಟ್ಟು ಈ ನಿಂಬೆ ಮತ್ತು ಕರಿಬೇವನ್ನು ಬಿಡಿಸ್ಕೊಂತೀವಿ. ಬುಧವಾರ ಸಂತೆ ಕೊಡ್ತೀವಿ. ಅದು ನಮಗೆ ವಾರದ ಕತೆ ಮುಗೀತು. ನಮಗೆ ಸೀತಾಫಲ ಬರೋದು ವರ್ಷಕ್ಕೊಂದ್ಸಲ, ಅದು ಸುಮಾರು 2 ತಿಂಗಳು ನಿರಂತರವಾಗಿ ಕೆಲಸ ಇರ್ತದೆ. ನೇರಲೆ ಸ್ವಲ್ಪ ಬಿಡಿಸೋದು ಕಷ್ಟ, ಅದನ್ನು ಏನು ಮಾಡಿದ್ವಿ, ಈ ವರ್ಷ ನೋಡ್ಕೊಂಡಿದ್ವಿ, ಈ ವರ್ಷ ಬಿಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಅವರಿಗೆ ಕೊಟ್ಬಿಟ್ವಿ. ಮರ ಸಮೇತ ಅವನಿಗೆ ಕೊಟ್ವಿ, ಮರಕ್ಕೆ ಒಂದು ಮರಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಟ್ವಿ. ಅವನು ಆ ಬಿಡಿಸ್ಕೊಳ್ಳೋದೆಲ್ಲ ತಂತ್ರಜ್ಞಾನ ತೋರಿಸಿದ್ದಾನೆ. ಹಂಗಾಗಿ ನಮಗೆ ಮುಂದಿನ ವರ್ಷ ನಾವೇ ಮಾಡಬಹುದು ಅಂತ ಅನ್ಕೊಂಡಿದೀವಿ. ಹಂಗಾಗಿ ನಾವೇ ಮಾಡ್ತಾ ಇದೀವಿ, ನಾವು ಬೇರೆ ಯಾರನ್ನು ಆಶ್ರಯ ಇಟ್ಕೊಂಡಿಲ್ಲ. ಹೊಲದಲ್ಲಿ ಕಳೆ ಗಿಡ ತಕ್ಕಳೋದು ಕೂಡ ಪವರ್ ವೀಡರ್ ಇಟ್ಕೊಂಡಿದೀವಿ, ಬ್ರಷ್ ಕಟರ್ ಇಟ್ಕೊಂಡಿದೀವಿ, ಅದರಲ್ಲೇ ಮಾಡ್ತೀವಿ. ನಾವು ವರ್ಷಕ್ಕೆ 2-3 ಸಲ ಮಾತ್ರ ಉಳುಮೆ, ಇದು ಟ್ರ್ಯಾಕ್ಟರಲ್ಲಿ ಪಲ್ಟ್ಲರ್ ಅಂತ ಬರುತ್ತಲ್ಲ ಅದನ್ನ ಮಾಡಿಸ್ತೀವಿ ಅಷ್ಟೇ. ಆಳವಾಗಿ ಉಳುಮೆ ಮಾಡಿಲ್ಲ ನಾವು. ಹಣದ ಉಳುಮೆಯನ್ನು ಮಾಡಬಾರ್ದು ಅಂತ ನನ್ನ ಉದ್ದೇಶ. ಹಂಗಾಗಿ ನಮ್ದೇನು ಮುಚ್ಚಳಿಕೆ ಪದ್ಧತಿ, ಬ್ರಷ್ ಕಟ್ರ್ ಹೊಡೆದ್ರೆ ಮುಚ್ಚಳಿಕೆ ಆಗ್ತದೆ, ಹಂಗಾಗಿ ಬ್ರಷ್ ಕಟ್ರನ್ನೇ ಜಾಸ್ತಿ ಉಪಯೋಗಿಸ್ತೀವಿ ನಾವು. ಕಲ್ಟಿವೇಶನ್ ಬಹಳ ಕಡಿಮೆ ಕಡಿಮೆ ಕಳೆ ಬೆಳೆದ್ರೆ ನಮ್ಗೆ ಲಾಭದಾಯಕ ಅಂದ್ರೆ ಕಳೆನೆ ಬೆಳಿಲಿ ಅಂತೀವಿ. ಒಂದ್ ಎರಡು ತಿಂಗಳದ ಅದು ಮತ್ತೆ ಮುಚ್ಚಿಕೆ ಆಗುತ್ತೆ. ನಮ್ದು ಯಾವ್ಯಾವ ತರವಾದ ಗೊಬ್ಬರ ಕೊಟ್ಟಿಲ್ಲ ನಾವು, ಸಾವಯವನು ಕೊಟ್ಟಿಲ್ಲ, ಕೆಮಿಕಲ್ಸ್ ಕೊಟ್ಟಿಲ್ಲ, ಎರಡೂ ಕೊಟ್ಟಿಲ್ಲ. ಬಿದ್ದಿರತಕ್ಕಂಥ ಹುಲ್ಲನ್ನ ಅಲ್ಲೇ ಮಲ್ಚ್ ಮಾಡಿ ಮಾಡೋದು, ಅದ್ರ ಗೊಬ್ಬರ ಆಗ ಅದೇ ಮಲ್ಚಿಂಗೇ ನಮ್ದು. ಈಗ ಮರ ಪ್ರೂನಿಂಗ್ ಮಾಡ್ತೀವಲ್ಲ, ಪ್ರೂನಿಂಗ್ ಮಾಡಿದ್ದೆಲ್ಲವನ್ನು ಬುಡಕ್ಕಾಕ್ತೀವಿ, ಅದನ್ನ ಲ್ಯಾಟ್ರಲ್ ಪೈಪ್ಸ್ ಹಾಕಿದೀವಿ, ಈಗ ಹನಿ ನೀರಾವರಿದು ಆ ಮುಚ್ಚಳಿಕೆ ಮೇಲೆ ಹಾಕ್ತೀವಿ, ಅದೆಲ್ಲ ಕೊಳತು ಗೊಬ್ಬರ ಆಗುತ್ತೆ. ಆಗಲಿ ಸುಮಾರು 22 ವರ್ಷ ನಾವು ಒಂದು ಇಡೀ ಗೊಬ್ಬರನು ಇವತ್ತು ಹೊಲಕ್ಕೆ ಬಳಸಿಲ್ಲ, ಮುಂದೆ ಬಳಸಲೂಬಾರ್ದು ಅಂತ ನನ್ನ ಉದ್ದೇಶ ಇದೆ. ಆಮೇಲೆ ನೈಸರ್ಗಿಕ ಕೃಷಿಯಾಗಿ ಸುಭಾಷ್ ಪಾಳೇಕರ್ ಪತಿಯಾಟಿಯಲ್ಲಿ ನಾವು ಉಳುಮೆನೂ ಮಾಡಬಾರ್ದು ಅಂತ ಒಂದು ಅನ್ಕೊಂಡಿದೀವಿ. ಬಟ್ ಅಷ್ಟೊಂದು ಕಳೆ ನೋಡಿದಾಗ ಏನಾಗುತ್ತೆ, ಬ್ರಷ್ ಕಟ್ರು ಅದನ್ನು ಸ್ವಲ್ಪ ಮಾಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡಬಾರ್ದು ಅಂತ. ಮುಂದೇನಾದ್ರೆ ಇನ್ನೊಂದು ಬೋರ್ ಹಾಕಿಸಿ ಅಡಿಕೆ ತೆಂಗು ಇಲ್ಲ ದಾಳಿಂಬೆ ಬೇರೆ ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಲ್ಲ ಸರ್, ಇಲ್ಲ ಸರ್. ಈಗ ಏನಾಗಿದೆ, ಈ ಬೆಳೆ ಈ ಬೆಳೆಗೆ ಸೀಮಿತ. ಈಗ ನಂದು 3 ಎಕರೆ 29 ಗುಂಟೆ ಇದೆ, ಇಷ್ಟಕ್ಕೆ ಸೀಮಿತ. ನನಗೆ ಈಗ ಅಲ್ಲಿ ಜಾಗ ಇಲ್ಲ. ಏನಾಗಿದೆ, 480 ಸೀತಾಫಲ ಇದೆ, 112 ನೇರಳೆ ಇದೆ, 62 ಏನಿದೆ ಕರಿಬೇವಿದೆ, 50 ನಿಂಬೆ ಇದೆ, 1000 ಪಪ್ಪಾಯಿ ಇದೆ. ಆಮೇಲೆ ಇದು ಬೆಳವಿನ ಹಣ್ಣು ಅಂತ ಬರ್ತದೆ, ಆ ಬೆಳವಿನ ಹಣ್ಣು ಈ ವರ್ಷ ಮತ್ತೆ ಮಾಡಿದೀವಿ, ಅದನ್ನ ಬಾರ್ಡರ್ನಲ್ಲಿ ಮಾಡಿದೀವಿ, ಸುತ್ತ ಬದುವಿನಲ್ಲಿ ಮಾಡಿದೀವಿ. ಸಾಗವಾನಿ ಇದೆ, ತೇಗ ಇದೆ, ಇವೆಲ್ಲ ಬಾರ್ಡರ್ ಕ್ರಾಪ್ ಆಗಿ ಮಾಡ್ಕೊಂಡಿದೀವಿ. ಇವೆಲ್ಲ ಒಂಥರ ಡಿಪಾಸಿಟ್ ಇದ್ದಂಗೆ ನಮಗೆ, ತೇಗ ಮತ್ತು ಸಾಗವಾನಿ ಇವು ನಮಗೆ ಡೆಪಾಸಿಟ್. ನಾವು 15 ವರ್ಷ 20 ವರ್ಷ ಆದಾಗ ಒಂದ್ಸಲ ಏನಾದ್ರೆ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ದುಡ್ಡು ಬರುತ್ತಲ್ಲ, ಆ ತರ ಇಟ್ಕೊಂಡಿದೀವಿ. ಇದು ನಮ್ಮ ಬೆಳೆ ಪದ್ಧತಿ. ಇತ್ತೀಚೆಗೆ ಯಾವುದೇ ಬೆಳೆ ನಾವು ಬೆಳಿಲಿಕ್ಕೆ ಕೊಟ್ರು ಕೀಟ ರೋಗಗಳು ಬಾಧೆ ಸಾಕಷ್ಟು ಕಂಡು ಬರುತ್ತೆ, ಸಾಕಷ್ಟು ರೈತರು ಇದರಿಂದ ನಷ್ಟ ಹೊಂದ್ತಾರೆ. ನೀವು ಈ ಕೀಟ ರೋಗಗಳು ಬಾಧೆ ನಿಮ್ಮ ಒಂದು ಹಣ್ಣಿನ ಬೆಳೆಗಳಲ್ಲಿ ಕಂಡು ಬರ್ತಾ ಇದೆಯಾ, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ನಾವೆಲ್ಲವನ್ನು ಹಸುವಿನ ಗಜ್ಜಲ ಸಿಂಪಡಣೆ ಮಾಡೋದು ಮತ್ತು ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದು ಇವೆರಡನ್ನೇ ಮಾಡ್ತಾ ಇದೀವಿ, ಬೇರೆ ಯಾವುದನ್ನು ಮಾಡಿಲ್ಲ. ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಅಕ್ಕಿ ಅದು ಇದು ತಿಂತದೆ. ಈಗ ಏನು ಹಣ್ಣಿನ ಬೆಳೆ ಆಗಿರೋದ್ರಿಂದ ಸಾಕಷ್ಟು ಪಕ್ಷಿ ಇದಾವೆ ನಮ್ಮ ಹೊಲದಲ್ಲಿ. ಜೇನು ನೈಸರ್ಗಿಕವಾಗಿ ಶೇನು ಒಂದು 15-20 ಕಡೆ ನಮ್ಮಲ್ಲಿ ಜೇನು ಇಟ್ಟಿದೆ. ಪರಾಗಸ್ಪರ್ಶಕ್ಕೆ ನಮ್ಗೇನು ತೊಂದರೆ ಇಲ್ಲ. ಗುಬ್ಬಿ ಮತ್ತು ಗಿಳಿ ನಮ್ಮಲ್ಲಿ ಸುಮಾರು ಒಂದು 5-6 ಕಡೆ ಸಂತತಿ ಮಾಡ್ಕೊಂಡಿದಾವು. ಆಮೇಲೆ ಪಕ್ಕದಲ್ಲಿ ನವಿಲುಗಳಿದಾವೆ, ಇಲಿ ತಿನ್ನೋದಕ್ಕೆ ನವಿಲುಗಳಿದಾವೆ, ಈ ಹುಳ ತಿನ್ನೋದಕ್ಕೆ ಪಕ್ಷಿಗಳಿದಾವೆ. ಹಂಗಾಗಿ ನಮ್ಗೆ ಅದ್ರ ಕಾಟ ಕಡಿಮೆ, ಹುಳ ಕಾಟ ಬಹಳ ಕಡಿಮೆ ಇದೆ. ಬುಕ್ಕೆ ಮಾಡಿದ್ವಿ ನಾವು, ಬುಕ್ಕೆ ಸ್ವಲ್ಪ ಹುಳ ಜಾಸ್ತಿ ಆಯ್ತಂದ್ರೆ ಬುಕ್ಕೆನೇ ತೆಗೆದ್ಬಿಟ್ವಿ, ಹಂಗಾಗಿ ಬುಕ್ಕೆ ಹೋಗ್ಲಿಲ್ಲ. ಈ ಸೀತಾಫಲಕ್ಕೆ ಮತ್ತು ನೇರಳೆಗೆ ಅಷ್ಟೊಂದು ನಮಗೇನು ಇದಾಗಿಲ್ಲ. ಈಗ ಪಪ್ಪ ಈಗ ಬಂದಿದೆ, ಅದು ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಬಟ್ ಈಗ ನಮಗೇನಾಗಿದೆ, ಈಗ ಇರೋ ಬೆಳೆಗಳಿಗೆ ನಮ್ಗೆ ಯಾವ್ಯಾವ ಥರವಾದ ಹಾನಿ ಆಗ್ತಾ ಇಲ್ಲ. ನೀವು ಬೆಳೆದಂತ ಈ ಹಣ್ಣುಗಳನ್ನಾಗಿರ್ಬೋದು, ಕರಿಬೇವಾಗಿರ್ಬೋದು, ಯಾವುದೇ ರೀತಿ ಹೋಲ್ಸೇಲ್ ಆಗಿ ಕೊಟ್ಟು ಬರೋದು ಅಥವಾ ಯಾರು ಮಧ್ಯವರ್ತಿಗಳು ಕೊಟ್ಟು ಬರೋದಿಲ್ಲ, ನೀವೇ ಸ್ವತಃ ಮಾರ್ಕೆಟಿಂಗ್ ಮಾಡ್ತೀರಾ? ನಾವು ಸ್ವತಃ ಕೊಡ್ತಾ ಇದೀವಿ ಸರ್. ಈಗ ನೇರಳೆ ಮಾತ್ರ ಈ ವರ್ಷ ಅದೇ ಹೇಳಿದ್ನಲ್ಲ, ಯಾರೋ ಒಬ್ಬ ವ್ಯಕ್ತಿಗೆ 35,000 ನಾವು ಕೊಟ್ಬಿಟ್ವಿ. ಎಷ್ಟು ಗಿಡ? 102 ಗಿಡ ಇದೆ, ಅದ್ರಲ್ಲಿ 52 ಫಸಲಿಗೆ ಬಂದಿತ್ತು, 52 35,000 ತಗೊಂಡು ಕೊಟ್ವಿ. ಸ್ಟಾರ್ಟಿಂಗ್ನಲ್ಲಿ ನಾವೇ ಕಿತ್ತು ಮಾರಾಟ ಮಾಡಿದ್ವಿ, ಭಾಳ ಕಷ್ಟ ಅನಿಸ್ತು ನಮಗೆ. ಅದು ಕೆಳಗಡೆ ಬಿದ್ದುಬಿಟ್ರೆ ಅದು ಹಣ್ಣು ಇದು ಓಪನ್ ಆಗ್ಬೋದು, ಸ್ವಲ್ಪ ಚುಕ್ಕೆ ಬಿಡ್ತದೆ, ಅದನ್ನು ತಗೊಳ್ಳೋದಿಲ್ಲ. ಹಂಗಾಗಿ ಅದನ್ನೇನು ಮಾಡಿದ್ವಿ, ಕೊಟ್ವಿ. ಸೀತಾಫಲ ನಾವೇ ಬಿಡಿಸಿ ಕೊಡ್ತೀವಿ. ನಮ್ಗೆ ಹೇಳ್ತೀರ, ನಮ್ಮ ಮನೆಯಲ್ಲೇ ಜಾಸ್ತಿ ಬಂದು ತಗೊಂಡೋಗ್ತಾರೆ. ನಮ್ಮದು ಮೊದಲಿಂದಲೂ ಹೂ ಬೆಳೀತಾ ಇದ್ವಿ ನಾವು, ಹೂ ನಮ್ಮ ಹತ್ರ ಸಿಗ್ತಾ ಇತ್ತು, ಕನಕಾಂಬ್ರ ಸಿಗ್ತಾ ಇತ್ತು, ಮಲ್ಲಿಗೆ ಸಿಗ್ತಾ ಇತ್ತು, ಆಮೇಲೆ ಸೇವಂತಿಗೆ ಸಿಗ್ತಾ ಇತ್ತು. ಇದಕ್ಕೆ ನಮಗೆ ಅಡಾಪ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಒಂದು 4-5 ಹೋಣಿ ನಮಗೆ ನಮ್ಮ ಮನೇಲಿ ಏನೇ ಬಂದರು ನಮಗೆ ಮಾರ್ಕೆಟಿಂಗ್ ಭಾಳ ಈಸಿ. ಆಮೇಲೆ ಹಣ್ಣು ಬಂದರೆ ಇವೆರಡು ಮನೆ ಬೆಂಗಳೂರಿಗೆ ಕಳಿಸೋದ್ರಿಂದ ಸುಮಾರು ಬಾಕ್ಸ್ಗಟ್ಟಲೆ ಅವ್ರು ತೊಗೊಂತಾರೆ. ಯಥೇಚ್ಛವಾಗಿ ಬಂದಿಲ್ಲ, ಒಸಲ ಸ್ವಲ್ಪ ದಾವಣಗೆರೆಗೆ ಕಳಿಸಿದ್ವಿ, ಇಲ್ಲಿ ಹಾಪ್ಕಂಸಿಗೆ ಕಳಿಸಿದ್ವಿ, ಬಳ್ಳಾರಿ ಕಳಿಸಿದ್ವಿ, ಬಾಕ್ಸಲ್ಲಿ ಕಳಿಸ್ತೀವಿ. ಯಾವೇ ಮಧ್ಯವರ್ತಿಗಂತೂ ಕೊಟ್ಟಿಲ್ಲ, ನಾವೇ ಡೈರೆಕ್ಟ್ ಮಾರ್ಕೆಟ್ ಮಾಡೋದ್ರಿಂದ ನಮ್ಗೇನಿದ್ರು ಲಾಭ ನಾವೇ ತಿಂತಾ ಇದೀವಿ. ಸ್ವಲ್ಪ ಬಸ್ ಚಾರ್ಜು ಬಸ್ಸಿಗೆ ಕೊಡೋದು ಬಿಟ್ರೆ ಮಧ್ಯವರ್ತಿ ಕೊಟ್ಟಿಲ್ಲ. ಇಲ್ಲ, ಕೃಷಿ ಲಾಭದಾಯಕನೇ ಸರ್, ನಷ್ಟ ಏನಿಲ್ಲ. ಶ್ರದ್ಧೆಯಿಂದ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು. ಆಸಕ್ತಿ ಬೆಳೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅದೇ ಮಿಶ್ರ ಬೆಳೆನ ಆಯ್ಕೆ ಮಾಡ್ಕೋಬೇಕು, ಏಕ ಬೆಳೆನ ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಭಾವನೆ. ಈಗ ಮೊದಲೆಲ್ಲ ಹೂವು ಬೆಳೀತಿದ್ವಿ ಅಂತಂದ್ರೆ ಇದರಲ್ಲೆಲ್ಲ ಈ ಅಂತರ ಬೆಳೆಗಳು ಬೆಳಿಬಹುದಲ್ಲ, ಇದರಲ್ಲಿ ಸಾಕಷ್ಟು ಜಾಗ ಇರುತ್ತಲ್ಲ ಮಧ್ಯದಲ್ಲಿ ಬೆಳಿಬೇಕಂತ ಏನು ಆಸಕ್ತಿ ಬರಲ್ಲ ಹೂವನ? ಇಲ್ಲ ಸರ್, ಬೆಳಿಬಹುದು ಅಂದ್ರೆ ಅದೇನಾಗುತ್ತೆ ಅಂದ್ರೆ ಅದಕ್ಕೇನಾದ್ರೂ ರೋಗ ಬಂತು ಅಂದ್ರೆ ನಮ್ಗೆ ಈ ಬೆಳೆಗೆ ಹಾನಿ ಆಗುತ್ತೆ, ಮತ್ತೆ ಅದಕ್ಕೆ ನೀರ್ ಹಾಯಿಸ್ಬೇಕು. ನಾನು ನೀರ್ ಹಾಯಿಸೋದ್ರಿಂದ ಏನಾಗುತ್ತೆ, ಇವಕ್ಕೆ ನೀರ್ ಬೇಡ, ಇವಕ್ಕೆ ಈ ಬೆಳೆಗಳಿಗೆ ನಾವು ನೀರ್ ಕೊಟ್ರೆ ನಮ್ಮ ಫಸ್ಲ್ ಕಡಿಮೆ ಆಗ್ತದೆ. ಈ ನೇರ್ಲಂಗ್ ನೀರ್ ನೀವು ಕೊಟ್ರೆ ಹಣ್ಣು ಬಿಡಲ್ಲ, ಅದು ಸೀತಾಫಲಕ್ಕೆ ನೀರ್ ಕೊಟ್ರೆ ಬಿಡಲ್ಲ, ಅದು ಈಗ ಅಡವಿನಲ್ಲಿ ಬೆಳೀತದೆ. ಅದಕ್ಕೆ ವರ್ಷಕ್ಕೆ 2 ಸಲ 3 ಸಲ ನೀರ್ ಸಿಕ್ಕರೆ ಸಾಕು, ಒಳ್ಳೆ ಬೆಳೆ. ನೀವು ನೀರ್ ಕೊಟ್ರೆ ಅಂದ್ರೆ ಅದು ಬೆಳೆ ಬರಲ್ಲ. ನೀರಿಲ್ಲದ ಬೆಳೆಗಳಿವು. ನಾವು ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಬಿಟ್ರೆ ಸಾಕು, ನೀರೇ ಬೇಕಿಲ್ಲ. ಈಗ ನಮ್ಮ ನೀರು ಒಂದು ತಿಂಗಳ ಮೇಲೆ 1.5 ತಿಂಗಳಾಯ್ತು ನಾವು ನೀರೇ ಚಾಲು ಮಾಡಿಲ್ಲ ಬೋರಲ್ಲಿ. ಇನ್ನೂ 1 ವರ್ಷ ಹೋದ್ರೆ ನಾವು ನೀರು ಚಾಲು ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಮಳೆ ಬಂದ್ರೆ ನಮಗೆ ಬೇಕೇ ಆಗಿಲ್ಲ, ಬೋರೇ ಬೇಕಿಲ್ಲ. ಆ ಒಂದು ಪರಿಸ್ಥಿತಿ ಇದೆ ಈಗ. ಈ ಸೀತಾಫಲ ಎಲ್ಲ ನಮ್ಮ ಲೋಕಲ್ ತಳಿಗಳೇ ಬೆಳೀತಾರೆ? ಲೋಕಲ್ ತಳಿನ ಸರ್, ಯಾವುದು ಹೈಬ್ರಿಡ್ ಅಂತ ಯಾವುದೂ ಇಲ್ಲ. ಈಗ ನಿಂಬೆ ಹಾಕಿದೀವಿ, ನಿಂಬೆನೂ ಹೈಬ್ರಿಡ್, ಅದು ನಿಂಬೆನೂ ಈಗ ಸ್ಟಾಲ್ ಆಗಿದೆ. ದಿನಕ್ಕೆ ಒಂದು 50-60 ನಿಂಬೆ ಹಣ್ಣು ಬಿಡ್ತದೆ, ಅದು ನಮಗೆ ಸ್ಟಾರ್ಟ್ ಆಗಿದೆ ಬೆಳೆ. ಅದು 4 ವರ್ಷಕ್ಕೆ ಬಂತು ನಮಗೆ. ಯಾವುದನ್ನು ನಾವು ಇದು ಮಾಡಿಲ್ಲ. ನಾವು ಸ್ವಲ್ಪ ನೈಸರ್ಗಿಕವಾಗಿ ನಾರಾಯಣ ರೆಡ್ಡಿ ಅವರು ಪ್ರೇರಣೆ ಪಡ್ಕೊಂಡು ಅದನ್ನೇ ಒಂದು ಹುಚ್ಚಿಡ್ಕೊಂಡು ಹೋದವರು. ಏನಾಗ್ಬಿಡ್ತು, ಅವರು ಒಂದ್ಸಲ ಪ್ರೋಗ್ರಾಮಿಗೆ ಹೋಗಿ ಬಂದ್ವಿ, 6-7 ತಿಂಗಳು ನಾವೇನು ಮಾಡಲೇ ಇಲ್ಲ ಹೊಲದಲ್ಲಿ. ಹೂವು ತುಂಬ ಹೂವು ಇತ್ತು, ಮಲ್ಲಿಗೆ ಹೂವು. ನಮ್ಮ ಮಲ್ಲಿಗೆ ಗಿಡ ಇದರಲ್ಲಿ ಇದೇ ಅಂತಾನೆ ಗೊತ್ತಾಗದಷ್ಟು ಮಟ್ಟಕ್ಕೆ ಕಳೆ ಬೆಳೆದ್ಬಿಡ್ತು. ನಮ್ಮ ತಂದೆಯವ್ರು ಹೊಲಕ್ಕೆ ಬಂದ್ಬಿಟ್ಟು ನಾನು ಹೊಡೆದ್ಬಿಟ್ರು. ನಮ್ಮ ಹುಲಿಕೆರೆ ಸಜ್ಜನು ನಾವೆಲ್ಲರೂ ಬಯಸ್ಕೊಂಡು ಬಂದವರು ನಾವು. ಅಷ್ಟು ಮಟ್ಟಿಗೆ ಏನೋ ಒಂದು ಮಾಡಕ್ ಹೋಗಿದ್ವಿ. ನೈಸರ್ಗಿಕ ಕೃಷಿ ಮಾಡಬೇಕು, ಸಾವಯವ ಕೃಷಿ ಮಾಡಿ. ಸಾವಯವ ಕೃಷಿ ಮಿಷನ್ ಅಧ್ಯಕ್ಷನಾಗಿದ್ವಿ ನಾವು ಮಲಕಾನ್ಮೂರ್ ತಾಲೂಕಲ್ಲಿ. ಅಲ್ಲಿ ಕೆಲಸ ಮಾಡಿದ್ವಿ. ಈಗಲೂ ಏನಾಗಿದೆ, ಸಾವಯವ ಕೃಷಿ ಏನೋ ಮಾಡಬೇಕು ಅಂತ ಈಗಲೂ ನಾವು ಪರಿಶ್ರಮ ಪಡ್ತಲೇ ಇದ್ದೀವಿ. ಏನಾಗಿದೆ ನೋಡ್ರಿ, ಈಗ ಬರ್ತಾ ಇರೋ ಕಾಯಿಲೆಗಳು. ಈಗ ಮೊನ್ನೆ ಒಬ್ಬ ನಮ್ಮ ಬೋರ್ಡಾಪ್ ಡಾಕ್ಟರ್ ಒಬ್ಬರಲ್ಲಿ ಸ್ಟ್ರೋಕ್ ಆಯಿತು, ರಾಜಶೇಖರ್ ಅಂತೇಳಿ. ಈಗ ಅವಕ್ಕೆಲ್ಲ ಕಾರಣ ಏನಪ್ಪ, ನಮ್ಮ ಆಹಾರ ಪದ್ಧತಿ ಅಂತ. ನಮ್ಮ ಆಹಾರ ಪದ್ಧತಿ ಏನಾಗಿದೆ, ಆಹಾರವನ್ನು ಊಟ ಬಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ನೀವು ಒಳ್ಳೆ ಊಟ ಮಾಡಿದ್ರೆ, ಒಳ್ಳೆ ತರಕಾರಿ ತಿಂದರೆ ಯಾವ ರೋಗನೂ ಬರಲ್ಲ. ನನಗೀಗ 58 ವರ್ಷ ವಯಸ್ಸು, ನಾನು ಆಸ್ಪತ್ರೆಗೆ ಆಗಿರೋ ಖರ್ಚು ಮಾಡೋದು ನನಗೆ ನೆನಪಿಲ್ಲ. ಅಷ್ಟೊಂದು ಕಡಿಮೆ ಖರ್ಚಲ್ಲಿ ನಾವು ಜೀವನವನ್ನು ಸಾಗಿ ಆಸ್ಪತ್ರೆ ಮುಕ್ತನಾಗಿದ್ವಿ. ಈಗಲೂ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವ ತರವಾದ ಏನೂ ಇಲ್ಲದಂಗೆ ಬೆಳೀತಾ. ಉದ್ದೇಶ ಏನಪ್ಪಾ ಅಂದರೆ, ನಾವು ಮುದ್ದೆ ಊಟ ಮಾಡೋದು, ನೈಸರ್ಗಿಕವಾಗಿ ರೊಟ್ಟಿ ಊಟ ಮಾಡೋದು. ಈಗಿನ ಪಿಜ್ಜಾ ಬರ್ಗರು ಯಾವೂ ಸವಾಸ ಇಲ್ಲ. ಹೀಗಾಗಿ ಆಹಾರ ಪದ್ಧತಿ ಚೆನ್ನಾಗಿದ್ರೆ ಆಸ್ಪತ್ರೆ ಖರ್ಚು ಉಳಿದ್ಬಿಟ್ರೆ ಸಾಕು ಮನುಷ್ಯನಿಗೆ, ಅರ್ಧ ದುಡ್ಡು ಉಳಿದಂಗೆ. ಹಂಗಾಗಿ ಆರೋಗ್ಯ ಮತ್ತು ವಿದ್ಯಾ ಇವೆರಡಿದ್ರೆ ಮನುಷ್ಯನ ಏನ್ ಬೇಕಾದ್ರೂ ಮಾಡಬಹುದು. ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಹೊಲದಲ್ಲಿ ಸಾವಯವನ ಮಾಡ್ತಾ ಇದೀವಿ. ಇತ್ತೀಚೆಲ್ಲ ರೈತರು ನಾವು ರಾಸಾಯನಿಕ ಗೊಬ್ಬರ ಭೂಮಿ ಕೊಡಲಿಲ್ಲ ಅಂದ್ರೆ, ಕ್ರಿಮಿನಿ ನಾಶಕಗಳನ್ನ ತಂದು ಸಿಂಪಡಣೆ ಮಾಡಲಿಲ್ಲ ಅಂದ್ರೆ, ಮತ್ತೆ ನಮ್ಮ ಬೆಳೆಯಲ್ಲಿ ಏನು ನಾವು ಇವತ್ತು ಬೆಳಿತೀವೋ ಅದಕ್ಕೆ ಅರ್ಧಕ್ಕಿನ ಮುಕ್ಕಾಲು ಭಾಗ ಅವ್ರು ಖರ್ಚು ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಅನ್ನೋಂತ ಒಂದು ಈ ಪರಿಸ್ಥಿತಿಯಲ್ಲಿ ನೀವು ಈ ಸಾವಯವ ಕೃಷಿ ಮಾಡಬೇಕು, ಈ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತ ಯಾಕೆ ಆಸಕ್ತಿ ಬಂತು? ಈ ಸಾವಯವ ಕೃಷಿ ಲಾಭದಾಯಕ ಅನ್ಸುತ್ತಾ ನಿಮಗೆ? ಸಾವಯವ ಕೃಷಿ ಲಾಭದಾಯಕ ಸರ್, ತಾಳ್ಮೆ ಬೇಕು. ಈ ತಾಳ್ಮೆ ಇಲ್ಲ ಅಂದ್ರೆ ಸಾವಯವ ಕೃಷಿ ಲಾಸ್ ಆಗುತ್ತೆ. ಈಗ ನೋಡ್ರಿ, ಈಗ ಒಬ್ಬ ನೇರ್ಲೆಸ್ ಸಸಿ, ಈಗ ನಮ್ಮ ಇನ್ನೊಬ್ಬ ಸ್ನೇಹಿತರು ಬೆಳೆದಿದ್ದಾರೆ ಇಲ್ಲಿ ರಾಮ್ಪುರದಲ್ಲಿ, ಅವರು ನಾವು ಒಂದೇ ಸಲ ಸಸಿ ತಂದವರು, ಅವರೇ ನಮಗೆ ಸಸಿಯನ್ನು ಕೊಟ್ಟವರು. ಹಿಳಿಕಲ್ಲಿಂದ ನಾವು ಸಸಿ ತಂದಿವಿ, 50-90 ರೂಪಾಯಿ ಒಂದು ಸಸಿ ತಂದಿವಿ ನಾವು. ಈಗ 300-400 ರೂಪಾಯಿ ಒಂದು ಸಸಿ ಸಿಗುತ್ತೆ, ಅದೇನಾಗುತ್ತೆ, ಗ್ರಾಫ್ಟಿಂಗ್ ಮಾಡಿರ್ತಾನೆ, ಗ್ರಾಫ್ಟಿಂಗ್ ಮಾಡಿ ಮಾಡಿರ್ತಾನೆ. ಆ ಬೆಳೆಗೂ ಈ ಬೆಳೆಗೂ ತುಂಬ ವ್ಯತ್ಯಾಸ. ಇದು ಸ್ವಲ್ಪ ಸೈಜ್ ಕಡಿಮೆ ಕಾಣಿಸ್ಬೋದು, ಟೇಸ್ಟ್ ತುಂಬ ಇರ್ತದೆ. ಅಲ್ಲೇನಾಗುತ್ತೆ, ಹೆಚ್ಚಿನ ಅಂಶವಾದ ಬೆಳೆದ ನೀವೇನೇ ಮಾಡಿದ್ರು ಕೂಡ ಅದು ಬಂದಿರೋದೇ ಗೊಬ್ಬರದಿಂದ ಅಂದಾಗ ಅದರ ಅಂಶ ಮನುಷ್ಯನಿಗೆ ಹೋಗಲೇಬೇಕು. ಈಗ ನೋಡ್ರಿ, ಯೂರಿಯಾ ಬಳಕೆ ಮಾಡ್ತಾರೆ, ಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ, ಈ ಹಸುಗಳಿಗೆ ಏನು ಮಾಡ್ತಾರೆ, ನೇಪಿಯರ್ ಹುಲ್ಲು ಅದರೆಲ್ಲ ಕೊಯ್ದು ಹಾಕ್ತಾರೆ, ಎಲ್ಲವನ್ನೂ ಕೆಮಿಕಲ್ಸಿಂದ ಬೆಳೆದಂತೆ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಹೆಣ್ಮಕ್ಳೆಲ್ಲ ಋತುಮತಿ ಆಗೋದು 13-14-15-16 ವರ್ಷಕ್ಕೆ ಹಿಂಗಾಗ್ತದೆ. ಈಗ 9-10 ವರ್ಷಕ್ಕೆ ಋತುಮತಿ. ಕಾರಣ ಏನು ಹೇಳ್ರಿ, ಈ ಗೊಬ್ಬರಗಳು, ಆಮೇಲೆ ಈ ಹಸುವಿನ ಹಾಲು, ಏನು ಈ ಜರ್ಸಿ ಹಾಕಳಗಳು ಹಾಲನ್ನ ಉಪಯೋಗಿಸ್ತಾರೆ, ಈ ಜರ್ಸಿ ಹಾಕಳದು ಆಕಳನೇ ಅಲ್ಲ ಅಂತ ನಮ್ಮ ವಾದ ಇತ್ತು. ಅದೊಂದು ಕರಿಯುವ ಮಿಷನ್ ಅಂತ ಹೇಳ್ಬಿಟ್ಟು 25-30 ಲೀಟರ್ ಹಾಲು ಕೊಡೋಕೆ ಹೆಂಗೆ ಸಾಧ್ಯತೆ ಇದೆ? ಅದಕ್ಕೇನಾದರೂ ಹೊರಗಡೆಯಿಂದ ಏನಾದರೂ ತುಂಬಲೇಬೇಕು. ಈ ಒಂದು ಪರಿಸ್ಥಿತಿಯಿಂದ ಆಹಾರನೂ ಅಷ್ಟೇ, ಬೆಳೆನೂ ಅದೇ ಥರ. ನಾವೀಗ ಒಂದೊಂದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ, ಅವನು 1 ಕ್ವಿಂಟಲ್ ಬೆಳೆದ, 1 ಕ್ವಿಂಟಲ್ ಬೆಳೆದ ಅಂತ ಹೇಳ್ಬಿಟ್ಟು. ಅದು ಬೆಳೆಯೋದಕ್ಕೆ ಕಾರಣ ಏನು? ಹೊರಗಡೆಯಿಂದ ಯಾವುದೋ ಒಂದು ಶಕ್ತಿ ಪ್ರಚೋದನೆ ಆಗಲೇಬೇಕು ಅದಕ್ಕೆ. ನೈಸರ್ಗಿಕವಾಗಿಲ್ಲ ಅಂದರೆ ಕೃತಕವಾಗಿದಾಗ ಆ ಕೃತಕದ ಶಕ್ತಿ ನಮಗೆ ಅನುಭವ ಆಗಲೇಬೇಕು. ಅದು ಹೆಂಗಾಗುತ್ತೆ? ರೋಗದ ಮುಖಾಂತರನೇ ಆಗೋದು. ಹಂಗಾಗಿ ನಾವು ಹೇಳೋದು, ಸಾವಯವ ಕೃಷಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ಒಳ್ಳೆ ಆಹಾರ, ವಿಷಮುಕ್ತ ಆಹಾರ ಕೊಡಬೇಕು ಜನಗಳಿಗೆ ಮತ್ತು ನಮಗೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸಾವಯವ ಕೃಷಿಗೆ ಬಂದಿದ್ದೀವಿ ಸರ್. ನಿರಂತರವಾಗಿ ಸಾವಯವ ಕೃಷಿನೇ ಮಾಡೋದು, ಹೇಳುವರೆ ಕಡಿಮೆ ಆಗ್ಬೋದು. ಈಗ ನೋಡ್ರಿ, ನಮ್ಮ ಸೀತಾಫಲ ₹100 ನಾವು ಮಾರ್ತೀವಿ. ಅದೇ ಕೆಮಿಕಲ್ಸ್ ಬಳಸಿ ಸೀತಾಪಲ ₹50 ಹೋಗುತ್ತೆ. ಅದರಲ್ಲಿ ಕೀಪಿಂಗ್ ಕ್ವಾಲಿಟಿ ಇರಲ್ಲ, ಅದು 3 ದಿವಸಕ್ಕೆ ಹಣ್ಣಾಗುತ್ತೆ. ನಾವು ಬೆಳೆದಿರೋದಕ್ಕೆ ಹಣ್ಣು 4-5 ದಿವಸ 8 ದಿವಸವರೆಗೂ ಇಡ್ಬೋದು. ಈ ಸಾವಯವ ಕೃಷಿಗೆ ಆ ತಾಕತ್ತಿದೆ, ಈ ಕೆಮಿಕಲ್ಸ್ ಬೆಳೆದಲ್ಲಿ ಆ ತಾಕತ್ತಿಲ್ಲ. ಹಂಗಾಗಿ ಸಾವಯವ ಕೃಷಿನೇ ಒಳ್ಳೆಯದು, ಅದನ್ನೇ ಮಾಡಬೇಕು ಅಂತ ನನ್ನ ಉದ್ದೇಶ. ಈ ಕೃಷಿ ಜೊತೆ ಏನಾದರೂ ಉಪಕಸಬಗಳು ಅಳವಡಿಸ್ಕೊಂಡಿದ್ರೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ತರ ಏನಾದರೂ? ಇಲ್ಲ, ಕುರಿ ಸಾಕಾಣಿಕೆ ಇಲ್ಲ ಸರ್, ವ್ಯಾಪಾರ ಇಟ್ಕೊಂಡಿದ್ದೀವಿ. ಹನಿ ನೀರಾವರಿ ಅಂಗಡಿಯನ್ನು ಇಟ್ಕೊಂಡಿದ್ದೀವಿ, ಅದು ಕೂಡ ಸೇವೆ. ಈಗ ಸರ್ಕಾರದಿಂದ ಅದಕ್ಕೆ ಸಾಕಷ್ಟು ಸಹಾಯಧನ ಬರುತ್ತೆ. ರೈತರು ಅಪ್ಲಿಕೇಶನ್ ಇಸ್ಕೊಂಡು ಅವ್ರ ಒಳಕ್ಕೆ ಹೋಗಿ ಈ ತರ ಮಾಡ್ರಿ ಅಂತ ಹೇಳಿ ಮಾಡ್ತೀವಿ. ಅದನ್ನ ಉಪಕಸವಾಗಿ ಅದನ್ನ ಇಟ್ಕೊಂಡಿದೀವಿ. ಈಗ ಕುರಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಮಯ ಇಲ್ಲ. ಈ ಬೆಳೆಗಳ ಜೊತೆಗೆ ಈ ಒಂದು ಉದ್ಯೋಗ ಜೊತೆಗೆ ಅದನ್ನ ಮಾಡೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ನಮ್ದು ತೋಟ ಇರೋದು ಒಂದ್ ಕಡೆ, ನಾವು ವಾಸ ಮಾಡೋದು ಒಂದ್ ಕಡೆ, 4 ಕಿಲೋಮೀಟರ್ ದೂರದಲ್ಲೇ ನಮ್ದು ವಾಸ ಇದೆ. ನಮ್ದು ಮೊಳಕಾಲ್ಮೂರಿಂದ ಗುಂಡ್ಲೂರ್ ಅಂತ ಬರುತ್ತೆ, ಅಲ್ಲಿ ತೋಟ ಇದೆ. ಹಂಗಾಗಿ ಅಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ. ಹಂಗ ಉಪಕಸಬುಗಳಂತ ಏನೋ ಇಟ್ಕೊಂಡಿಲ್ಲ. ಮತ್ತೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿ ಏನಾಗಿ ಕೆಲಸ ಮಾಡ್ತೀವಿ? ನಾನು ಅಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಈ ರೈತ ಉತ್ಪಾದಕ ಕಂಪನಿಯಲ್ಲಿ ಒಂದು ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ರೈತರಿಗೆ ಏನ್ ಅನುಕೂಲ ಅಂತೀರಾ? ರೈತರಿಗೆ ತುಂಬಾ ಅನುಕೂಲ ಇದೆ ಸರ್. ರೈತ ಉತ್ಪಾದಕ ಕಂಪನಿ ಅಂದ್ರೆ ಅಲ್ಲಿ ಏನಾದರೂ ರೈತ ಉತ್ಪತ್ತಿ ಮಾಡ್ಬೇಕನ್ನೋದೇ ಆ ಕಂಪನಿ ಕಾನ್ಸೆಪ್ಟು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ದು ಈ ರೈತ ಉತ್ಪಾದಕ ಕಂಪನಿ ಹುಟ್ಟಿದ್ದೇ ಒಂದು ವಿಸ್ಮಯ. ಇದು ಹೇಗಾಯ್ತು ಅಂದ್ರೆ, ರಾಮ್ಪುರ ಮತ್ತು ಕೊಂಡಳ್ಳಿನಲ್ಲಿ 2 ರೈತ ಉತ್ಪಾದಕ ಕಂಪನಿಗಳಿದ್ವು, ಮೊಳಕಾಮೂರಿನಲ್ಲಿ ಇರಲಿಲ್ಲ. ಆಗ ADA ಅವ್ರ ಹತ್ರ ಹೋಗಿ ಕೂತ್ಕೊಂಡು ಕೇಳಿದ್ರೆ, ಇಲ್ಲಿ ನಿಮ್ಮವರೇ ಯಾರಾದರೂ ಆಸಕ್ತಿ ಬಿದ್ದು ಮಾಡಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಗ ಶ್ರೀರಾಮ್ ರೆಡ್ಡಿ ಅಂತ ಹೇಳ್ಬಿಟ್ಟು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು ಕೊಂಡಳ್ಳಿ ಅವರು, ನಾವು ತುಂಬ ಸ್ನೇಹಿತರು, ಕೂತ್ಕೊಂಡು ಮಾತಾಡೋಕೆ ಇಲ್ಲ ಮಾಡೋಣ ಸೋಮಾರಿ ಅಂತ ಹೇಳಿದರು. ಕೂತ್ಕೊಂಡು ಒಂದು ದಿವಸ ಮಾತಾಡಿದ್ವಿ. ಅದಕ್ಕೇನಾದರೂ ಯಾವುದಾದ್ರೂ ಒಂದು NGO ಬರಬೇಕು ಅಂತ ಹೇಳಿದರು. ಅವಾಗ ADA ಅವರಿಗೆ ಮತ್ತು JDA ಅವರಿಗೆ ಪ್ರೆಸರ್ ಹಾಕಿದ್ವಿ, ನೀವು ಕಸಬದಲ್ಲಿ ಕೊಟ್ಟಿಲ್ಲ, ಕೊಂಡಳ್ಳಿನಲ್ಲಿ ಕೊಟ್ಟಿದ್ದೀರಿ, ರಾಮ್ಪುರದಲ್ಲಿ ಕೊಟ್ಟಿದ್ದೀರಿ, ನಮ್ಮಲ್ಲಿ ಸಣ್ಣ ಹಿಡುವಳಿದಾರರು ತುಂಬ ಇದ್ದಾರೆ, ಏನಾದರೂ ಅನುಕೂಲ ಆಗಬೇಕಂದ್ರೆ ನಮಗೂ ಒಂದು ಬೇಕೇ ಬೇಕು, ಅದಕ್ಕೇನೇ ಖರ್ಚಾದರೂ ನಾವು ಬರ್ಸೋದು ಸಿದ್ಧ ಅಂತ ಹೇಳಿದಾಗ ತರಳಬಾಳು ಸಂಸ್ಥೆಯವರು ಮುಂದೆ ಬಂದರು, ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ. 1045 ಇವತ್ತು ನಮ್ದು ಷೇರ್ದಾರರಿದ್ದಾರೆ, ನೀವು ಎಷ್ಟು ಬೇಗ ಷೇರ್ದಾರ ಮಾಡಿಕೊಡ್ತೀರಿ ಅಷ್ಟು ಬೇಗ ನಾವು ಮಾಡ್ತೀವಿ ಅಂತೇಳಿದ್ವಿ. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ 10 ಜನ ಇದ್ದೀವಿ. ADA ಅವ್ರಿಗೆ ಹೇಳಿದ್ವಿ, ನೀವು ಏನು ನಮ್ಮ ತಲೆ ಕೆಡಿಸ್ಕೊಳ್ಳೋದು ಬೇಕಾದ್ರೆ ನಮಗೆ ಬರೀ 3 ತಿಂಗಳು ಟೈಮ್ ಕೊಡ್ರಿ, ನಾವು 1000 ಜನ ಷೇರ್ದಾರ ಮಾಡ್ತೀವಿ. ಅದೇ ಆಗಲ್ಲ ರೀ ಅಂತ ಹೇಳಿದ್ರು. ನಾವೇ 10 ಜನ ಷೇರ್ದಾರ್ ಅವಾಗಿನ್ನೂ ಬೋರ್ಡ್ ಆಫ್ ಡೈರೆಕ್ಟರ್ ಡಿಕ್ಲೇರ್ ಆಗಿರಲಿಲ್ಲ, ಸದಸ್ಯ ಸೇರ್ಕೊಂಡು ಕೂತ್ಕೊಂಡು ಮಾತಾಡಿ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಮಾಡಿಬಿಟ್ಟು ನಾವು ಷೇರ್ದಾರನ ಹುಟ್ಟಾಕೋಣ ಅಂತ ಹುಟ್ಟಾಕಿದ್ವಿ. ಸುಮಾರು 6 ತಿಂಗಳಲ್ಲಿ ನಮ್ದು ಷೇರ್ದಾರ್ ಪೂರ್ತಿಯಾಗಿ ಆಗಿ ಒಂದು ಸಂಸ್ಥೆಯನ್ನ ಕಟ್ಟಿದ್ವಿ. 10 ಜನನು ತುಂಬ ಚೆನ್ನಾಗಿದ್ದೀವಿ, ಯಾರ ಮಾತು ಯಾರು ತೆಗೆಲ್ಲ, ನಮಗೆ ಬಹಳ ಸಪೋರ್ಟಿವ್ ಆಗಿ ನಮ್ಮ ಅನುಕೇಮಲ ಸಿದ್ದೇಶ್ವರ FAO ಬೆಳೀತಾ ಇದೆ. ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂದ್ರೆ, ಇವತ್ತು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಒಂದೇ ಒಂದು ಕಾರಣ ಏನಪ್ಪ ಅಂದ್ರೆ, ಬೇರೆ ಅಂಗಡಿಗಳಲ್ಲಿ ಸಿಗ್ತಾ ಇರೋಂಥ ರೇಟಿಗೂ ನಮ್ಮ FAO ಸಿಗೋ ರೇಟಿಗೂ ತುಂಬ ವ್ಯತ್ಯಾಸ ಇದೆ. ಇವತ್ತಿನ ಕಾಲದಲ್ಲಿ ಯೂರಿಯಾ ಈಗ ನಿಮಗೆ ಈಗೆಲ್ಲ ನೋಡ್ತಾ ಇದ್ರಿ, TVನಲ್ಲೆಲ್ಲ ನೋಡ್ತಾ ಇದ್ರಿ, ಎಷ್ಟು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಷ್ಟು ಹೆಚ್ಚಿನ ರೇಟಿಗೆ ಮಾರಾಟ ಆಗ್ತಾ ಇದೆ ಅಂದ್ರೆ, ಅದು ಸಿಗೋದು 260-280 ರೂಪಾಯಿಗೆ ಯೂರಿಯಾ ಸಿಕ್ಕರೆ ಬೇರೆ ಕಡೆ 700 ರೂಪಾಯಿವರೆಗೂ ಮಾರ್ತಾ ಇದಾರೆ ಅದನ್ನು. ಅದೇ ನಮ್ಮ 3 FAO ಇರೋದ್ರಿಂದ ನಾವು ಒಂದು ರೇಟನ್ನು ಫಿಕ್ಸ್ ಮಾಡಿದ್ದೀವಿ. ನಮಗೆ ಬೇರೆ ಅಂಗಡಿಗಳೇನಿದೆ, ಗೊಬ್ಬರದ ಅಂಗಡಿಗಳೇನಿದೆ, ನಮ್ಗೆ ಇವತ್ತಿಗೂ ಸಿಟ್ಟಾಗಿದ್ದಾರೆ ನಮ್ಮ ಮೇಲೆ ಅವರು. ನೀವು ಕಡಿಮೆ ರೇಟಿಗೆ ಕೊಡ್ತೀರಾ, ಲಾಭಾಂಶ ನಿಮಗೆ ತುಂಬ ಕಡಿಮೆ ಇದೆ, ನಾವು ಭಾಳ ಲಾಭ ಮಾಡ್ತಾ ಇದ್ರಿ, ನಿಮ್ಮಿಂದ ನಮಗೆ ನಾಶ ಆಗ್ತಾ ಇದೆ, ನೀವು ಮುಚ್ಚಿಬಿಡ್ರಿ ಅಂತಾರೆ ಅವರು. ಉದ್ದೇಶ ಏನಪ್ಪ ಅಂದ್ರೆ, ನಮ್ಮಿಂದ ರೈತರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಒಬ್ಬ ಒಂದು ಔಷಧ ಬಾಟಲಿನಲ್ಲಿ 900 ರೂಪಾಯಿ ಮಾರ್ತಿರೋ ಔಷಧ ಇವತ್ತು ನಾವು ಬರೀ 720 ರೂಪಾಯಿ ಕೊಡ್ತಾ ಇದೀವಿ. ಗ್ರಾಹಕನಿಗೆ ಬೆಲೆ ಕಡಿಮೆ ಸಿಗ್ತಾ ಇದೆ, ಒಳ್ಳೆ ಗುಣಮಟ್ಟದ ಔಷಧಿ ಸಿಗ್ತಾ ಇದಾವೆ, ಬೀಜ ಸಿಗ್ತಾ ಇದಾವೆ, ಗೊಬ್ಬರ ಸಿಗ್ತಾ ಇದೆ. ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, FAO ಬೇರೆಯವರಿಗಿಂತ ನಾವು ಕಡಿಮೆ ಕೊಡಬೇಕು, ಅವಾಗ ರೈತನ ಜೇಬಲ್ಲಿ ದುಡ್ಡು ಉಳಿಯುತ್ತೆ, ಅದು ನಮಗೆ ಸಾಕು. ಅವನು ಹರಿಸ್ತಾನೆ, ಕಂಪ್ನಿ ತುಂಬ ಚೆನ್ನಾಗಿ ನನಗೆ ಉಪಕಾರ ಮಾಡ್ತಂದ ಹಾರೈಕೆ ನಮಗೆ ಸಾಕು. ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಮೂಲತಃ ಬಂಡವಾಳ ಇದ್ದಿದ್ದ ಷೇರ್ ಅಮೌಂಟ್ ಮಾತ್ರ. ಇವತ್ತು ಒಂದು ಅಂಗಡಿ, ಒಂದು ಗೋಡನ್ನು, 3 ಜನ ಎಂಪ್ಲಾಯೀಸ್ ಇಟ್ಕೊಂಡು ಅವರಿಗೆ ತೃಪ್ತಿಕರವಾದ ಸಂಬಳ ಕೊಟ್ಟು, ನಮಗೆ ಸರ್ಕಾರ ಕೊಡೋದು 5,000 ಬಾಡಿಗೆ, ನಾವು ಇವತ್ತು ಕೊಡ್ತಾ ಇದೀವಿ 12,000 ಬಾಡಿಗೆ ಕೊಡ್ತಾ ಇದೀವಿ ನಮ್ಮ FAO ಆಗಿ. ಒಬ್ಬ ಎಂಪ್ಲಾಯಿ ಕೊಡ್ತಾ ಇದ್ರಿ, ಇವತ್ತು 3 ಜನ ಎಂಪ್ಲಾಯಿ ಕೊಡ್ತಾ ಇದೀವಿ. ನಮ್ಮಿಂದ 3 ಜನ ನೌಕರದಾರರ ಜೀವನ ಮಾಡ್ತಾ ಇದ್ದಾರೆ, ಹಮಾಲಿಗಳು ಬದುಕ್ತಾ ಇದ್ದಾರೆ, ಆಟೋದವ್ರು ನಮ್ಮಿಂದ ಬದುಕ್ತಾ ಇದ್ದಾರೆ, ಎಲ್ಲವನ್ನೂ ತುಂಬ ರೀತಿಯಲ್ಲಿ ಭಗವಂತ ಬೆಳೆಸ್ತಾ ಇದ್ದಾನೆ FAO ನ.